ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಡಿಕೆ ಕೃಷಿ ಅನುಭವ ಕುರಿತು ಶ್ರೀ ಮಾಬೂಸಾಬ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಆ ನಂತರ ವಿವಿಧ ಗಾಯಕರ ಸ್ವರಗಳಲ್ಲಿ ಕೃಷಿ ಗೀತೆಗಳು ಸಹ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಹಾಗಾದರೆ ಇಂದಿನ ಈ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಪ್ರಸಾರ ಮಾಡೇ ಬಿಡೋಣ. ಅಡಿಕೆ ಕೃಷಿ ಅನುಭವ ಕುರಿತು ಶ್ರೀ ಮಾಬೂಸಾಬ್ ಅವರೊಂದಿಗೆ ಸಂದರ್ಶನದೊಂದಿಗೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಪಟ್ಟಣ ಗ್ರಾಮದ ಹಿರಿಯ ರೈತರಾಗಿರ್ತಕ್ಕಂಥ ಮಾಬೂಸಾಬ್ ಅವರು ನಮ್ಮ ಜೊತೆಗಿದ್ದಾರೆ. ಒಂದು ಕುಟುಂಬ ಆರ್ಥಿಕ ಸಮಸ್ಯೆಗಳ ಸುಳಿಗೆ ಸಿಲುಕಿಕೊಂಡ್ರೆ, ಒಬ್ಬ ಕೃಷಿಕನಾಗಿ ಹತಾಶನಾಗದೆ ಯಾವುದಾದ್ರೂ ಒಂದು ವಾಣಿಜ್ಯ ಬೆಳೆಗಳಿಗೆ ಕನ್ವರ್ಟ್ ಆದರೆ ಆರ್ಥಿಕ ಸಮಸ್ಯೆಯ ಸುಳಿಯಿಂದ ಹೊರಬರಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮ ಮಾಬೂಸಾಬ್ ಅವರ ಜೀವನ ಉದಾಹರಣೆ ಅಂತ ಅಂದ್ಕೊಂಡಿದ್ದೀನಿ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ, ಮಾತನಾಡಿಸೋಣ. ನಮಸ್ಕಾರ ಮಾಬೂಸಾಬ್ ಅವರು. ಮಾಬೂಸಾಬ್ ಅವರಿಗೆ ವಯಸ್ಸು ಎಷ್ಟು ವರ್ಷ? 65 ವರ್ಷ. ಏನು ಓದಿದ್ರಿ? ಓದಿಲ್ಲ ಸರ್. ಏನು ಓದಿಲ್ಲ? ಏನು ಓದಿಲ್ಲ ಸರ್. ಅಕ್ಷರ ಕಲಿತ ಇಲ್ಲ? ಕಲ್ತಿಲ್ಲ ಸರ್. ಹೋಗಿದ್ ಕಷ್ಟಗಾಲ ಸರ್ ನಮ್ಗೆ. ಅವಾಗ ನಮ್ಮ ತಾಯಿ ತಂದೆ ಬಡತನ. ನಾವು ಓದೋದಿಲ್ಲ ಸರ್. ಶಾಲೆ ಇತ್ತು ನಿಮ್ಮೂರಲ್ಲಿ? ಶಾಲೆ ಇತ್ತು ಸರ್. ಮತ್ತೆ ಯಾಕೆ ಹೋಗ್ಲಿಲ್ಲ? ಇಲ್ಲ ಸರ್, ಜೀವನ ಮಾಡೋದ ಹತ್ರ ಸರ್. ಬಡತನ ಬಾಳೆ ಸರ್. ಎರಡನೇ ಕ್ಲಾಸ್ ಓದಿದ್ವಿ, ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಓದಿವಿ ಸರ್, ಬಿಡಿಸ್ಬಿಟ್ರೆ ನಾವು ಮರ್ತು ಬಿಟ್ಟಿವಿ ಸರ್. ಅದೇ ಅಕ್ಷರ ಗುರ್ತಿಡ್ತೀರಿ? ಅಕ್ಷರ ಗುರ್ತಿಡಿ ಸರ್. ಮಾಬೂಸ್ ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ರಿ? ನಾವು ನಾಲ್ಕಿದ್ದೇವೆ ಸರ್. ನೀವು, ನಿಮ್ಮ ಮನೆಯವರು? ನಮ್ಮ ಮನೆಯವರು ನಾವಂದ್ರೆ ನಾವು ಗಂಡ ಹೆಂಡತಿ ಇಬ್ರು ಸರ್. ನಮ್ಮ ಮಕ್ಕಳು ಮೊಮ್ಮಕ್ಕಳು 6 ಮಂದಿ ಅದಾರ ಸರ್. ಎಲ್ಲರೂ ಕೂಡಿದಿರಿ? ಕೂಡಿದ್ದೀವಿ ಸರ್. ಹಂಗ ಮಾಡ್ತಾ ಮಾಡ್ತಾ ಸ್ವಲ್ಪ ಜೀವನ, ಮತ್ತೆ ಏನೋ ಸಾಲ ಮಾಡ್ಕೊಂಡ್ಬಿಟ್ರು, ಅಂಗಡಿ ಇಟ್ಕಂದ ಸರ್. ನನ್ನ ದೊಡ್ಡ ಮಗ. ಸಾಲ ಯಾರು ಮಾಡ್ಕೊಂಡ್ರು? ನೀವು ಮಾಡ್ಕೊಂಡ್ರು? ದೊಡ್ಡ ಮಗ ಸಮ ಮಾಡ್ಕೊಂಡ್ಬಿಡ್ರು ಸರ್. ಯಾವ್ದಕ್ಕಾಗಿ? ಸಿಮೆಂಟ್ ಅಂಗಡಿ ಇಟ್ಟೆ ಸರ್, ಲಾಸ್ ಆಗ್ಬಿಡುತ್ತೆ. ಅವನ್ನೆಲ್ಲ ಬೇಡ ಅಂದ್ರೆ ಕೂಡ ಕೇಳಲ್ಲ ನಮ್ಮ ಮಾತು. ಹಂಗ ಸ್ವಲ್ಪ ಎಡವಟ ಇದ್ದು ಸಾಲ ಮಾಡ್ಕೊಂಡು ನಮ್ಮ ಕೈ ಬಿಟ್ಟು ಸರ್. ಸಾಲ ನಿಮ್ಮ ಮೇಲೆ ಬಿತ್ತ, ಅವ್ರ ಮೇಲೆ ಬಿತ್ತ? ಇಲ್ಲ ಸರ್, ನಾನು ತೀರ್ವಟ್ಟು ನಾ ತೀರಿನಿ ಸರ್. ನನಗೆ ಒಟ್ಟ ಗೊತ್ತಾನೇ ಇಲ್ಲ ಸರ್ ಅದು ಅವ್ರು ಸಾಲ ತಂದ್ರೆ. ಅದು ಈಗ ಮತ್ತೆ ಊರಾಗಿದ್ದ ಮತ್ತೆ ಮಕ್ಳು ಮಾಡಿರಂದ್ಮಾಗ ಮತ್ತೆ ತಂದರು ಮತ್ತೆ ಇದು ಮಾಡಕ್ಕಲ್ಲ. ಮತ್ತೆ ಅನ್ನೋದಕ್ಕ ನಾನು ಸ್ವಲ್ಪ ಯಾವ್ಯಾವ ಗೊತ್ತದ ಅವೆಲ್ಲ ಸ್ವಲ್ಪ ಇದು ಮಾಡ್ಕೊಂಡ್ ಸರ್. ಉಳಿದ ಅವ್ರು ಕಟ್ಕೊಂಡಾರ ಸರ್. ಕಟ್ಕೊಂಡಿದ್ದಾರೆ? ಹ್ಞೂ ಸರ್. ಈಗ ಮಕ್ಕಳು ನಿಮ್ಮ ಹತ್ರ ಇಲ್ಲ? ಇಲ್ಲ ಸರ್, ನಮ್ಮ ಹತ್ರ ಇಲ್ಲ ಸರ್. ಬೇರೆ ಕಡೆ ಇದಾರೆ? ಬೇರೆ ಕಡೆ. ಅವ್ರು ಬೇರೆ ಜೀವನ ಮಾಡ್ತಾ ಇದ್ದಾರೆ? ಬೇರೆ ಜೀವನ ಮಾಡ್ತಾರೆ. ಮಕ್ಕಳಿಗೆ ಮದುವೆ ಮಾಡಿದಿರಿ? ಮದುವೆ ಮಾಡಿವಿ ಸರ್. ಮದುವೆ ಮಾಡಿ ಸರ್. ಮೊಮ್ಮಕ್ಳು ಬರ್ತಿರ್ತಾರೆ? ಮೊಮ್ಮಕ್ಳು ಬರ್ತಾ ಸರ್. ಮೊಮ್ಮಕ್ಳು ಬರ್ತಾ, ಇಬ್ಬರಿಗೆ 3 ಮಕ್ಳು ಅದಾರೆ ಸರ್. ಇಬ್ರು ಗಂಡ ಮಕ್ಳು, ಹೆಣ್ಮಕ್ಳು ಅದಾರ ಸರ್. ಅವ್ರಿಗಂತ ಅಜ್ಜಿ ಬೇಕಲ್ವ? ಬೇಕಲ್ ಸರ್, ಬರ್ತಾರೆ ಸರ್. ಮೊಮ್ಮಕ್ಳು ಮತ್ತೆ ಎಲ್ಲಿ ಹೋಗ್ತಾರೆ ಸರ್? ನಿಮಗೂ ಮೊಮ್ಮಕ್ಳ ಪ್ರೀತಿ ಬೇಕು? ಮೊಮ್ಮಕ್ಳೆಲ್ಲ ಬರ್ತಾರೆ ಸರ್. ಹಾಗೆ ಏನೇನು ಬೆಳಿತಾ ಇದ್ರಿ? ನಾವು ಟೊಮೆಟೊ ಬೆಳಿತೀವಿ, ಶೇಂಗಾ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ ಸರ್. ಆಮೇಲೆ ಭತ್ತ ಬೆಳಿತೀವಿ ಸರ್. ಎಷ್ಟು ಎಕರೆ ಇದೆ ಭೂಮಿ ನಿಮ್ದು? ಭೂಮಿ ಬಹಳ ಇಲ್ಲ ಸರ್, ನಮ್ದು 2 ಎಕರೆ ಇತ್ತು ಸರ್. ಮಗಳ ಈಗ ಒಟ್ಟು ಮಾಬೂಸಾಬ್ ಅವ್ರ ಹೆಸರಲ್ಲಿ ಎಷ್ಟು ಎಕರೆ ಭೂಮಿ ಇದೆ? 1.5 ಎಕರೆ ಸರ್. 2 ಎಕರೆ ಇದೆ. ಶಿವ ಜಮೀನು? ಶಿವಾಜಿ 1.5 ಎಕರೆ. 2 ಎಕರೆ 2 ಎಕರೆ 4 ಎಕರೆ ಒಟ್ಟು. 4 ಎಕರೆ. ನೀರಾವರಿನಾ? ನೀರಾವರಿ ಸರ್. 4 ಎಕರೆ ನೀರಾವರಿ ಅಂದ್ರೆ ನೀರ್ ಅಂದ್ರೆ ಹೇಗೆ? ಬೋರ್ವೆಲ್ಲ ಅಥವಾ ಏನು? ಕೆರೆ ನೀರಿಲ್ಲ? ಇಲ್ಲ ಸರ್, ಕೆರೆ ನೀರ್. ಬೋರ್ ಎಷ್ಟು ಹಾಕಿಸಿರಿ? ಬೋರು ಬೋರ್ 4 ಅದ ಸರ್. 4 ಬೋರ್ ಇದೆ. ಒಳ್ಳೆ ನೀರ್ ಇದೆ? ನೀರ್ ಬೇಜದ ಸರ್. 5 ದಿನ ನೀರ್ ಅಂತ ಸಂಪದ. ಸೊ ನೀರ್ ಚೆನ್ನಾಗಿದೆ ಅಂದ್ಮೇಲೆ ವಾಣಿಜ್ಯ ಬೆಳೆಗಳು ಬೆಳೀತಾ ಇದೀರಾ ಏನಾದ್ರೂ? ಈಗಲೂ ಆ ಬೆಳೆಗಳು ಮುಂದುವರಿಸಿ ಸರ್. ಈಗ ರಾಗಿ ಐತಿ ನೋಡಿ ಸರ್, ಎಲ್ಲ ತೇನೆ ಆಗಿ ಹಂಗ ನೋಡಕ್ ಒಂದ್ ಚಂದ ಐತಿ ಸರ್. ಬೇಸಿ ರಾಗಿ ಯಾಕೆ ಬೆಳಿತೀರಿ ನೀವು? ಊಟ ಮಾಡ್ತೀರಿ? ಊಟ ಮಾಡ್ತೀವಿ ಸರ್. ನಿಮ್ಮ ಮನೇಲಿ ಇವತ್ತು ರಾಗಿ ಬೆಳಕೆ ಇದೆ? ಸರ್, ಬೆಳಕೆ. ಉಳಿದದ್ದು ಮಾರಾಟ ಮಾಡ್ತೀರಿ? ಉಳಿದ ಮಾರಾಟ ಮಾಡ್ತೀವಿ. ಎಷ್ಟು ಎಕರೆ ಬೆಳಿತೀರಿ ರಾಗಿ ನೀವು? ನಾವೊಂದು 2 ಎಕರೆ ಹಾಕಿವಿ ಸರ್. 2 ಎಕರೆ. ಎಷ್ಟು ಬರುತ್ತೆ ಇಳುವರಿ? 18-20 ಕ್ವಿಂಟಲ್ ಬರುವ ಸರ್. ಹೌದಾ? ಸೊ ನಿಮ್ಮ ಮನೆಗೆ ಎಷ್ಟು ಬೇಕಾಗ್ತದೆ? ನಮ್ಮ ಮನೆಗೆ ಒಂದು 3-4 ಫಲ ಹೋಗ್ತದೆ ಸರ್. ರಾಗಿಯಿಂದ ಏನು ನೀವು ಅಡುಗೆ ಮಾಡ್ಕೊಳ್ಳೋದು? ಮುದ್ದೆ ಒಂದೇನಾ ಅಥವಾ ಬೇರೆ? ರಾಗಿಯಿಂದ ರೊಟ್ಟಿನ ಮಾಡ್ತೀವಿ, ಮುದ್ದಿನ ಮಾಡ್ಕೊಂತೀವಿ. ರಾಗಿ ರೊಟ್ಟಿ ಮಾಡ್ತೀರಿ? ರಾಗಿ ರೊಟ್ಟಿ ಮಾಡ್ತೀವಿ ಸರ್, ಮುದ್ದಿನ ಮಾಡ್ಕೊಂತೀವಿ. ಹೆಚ್ಚು ಯಾವುದು? ಮುದ್ದೆ ಜಾಸ್ತಿ ಸರ್. ಮುದ್ದೆ ಜಾಸ್ತಿ? ಮುದ್ದೆ ಸರ್. ಮುದ್ದೆ ಜೊತೆಗೆ ಒಳ್ಳೆ ಜೋಡಿ ಏನು? ಇದು ಮತ್ತೆ ಮಜ್ಜಿಗೆ ಹಾಲು ಸರ್. ಹೈನುಗಾರಿಕೆ ಇದೆ? ಎಷ್ಟು ಆಕಳು? ನಿಮ್ಮನೆಗೆ ಹಾಲು ಮೊಸರು? ಹಾಲು ಮೊಸರಿಗೇನ್ ಕೊರತೆ ಇಲ್ಲ. ಮಾಬು ಸಾಬು ಅವರು ಅಡಿಕೆ ಬೆಳಿತಾರ ಅಂತ ಕೇಳಿದ್ದೆ, ಬೆಳಿತಾ ಇದ್ರಿ? ಎಷ್ಟು ವರ್ಷ ಆಯ್ತು? ಈಗ 6 ವರ್ಷ. 6 ವರ್ಷದ ಹಿಂದೆ ಅಡಿಕೆ ಸಸಿಗಳನ್ನ ತಂದು ಹಾಕಿದಿರಿ, ಇಳುವರಿ ಅದರ ಫಲ ಯಾವಾಗಲಿಂದ ಸಿಗ್ಲಿಕ್ಕೆ ಶುರು ಆಯ್ತು? ಫಲ ಈಗ 6 ವರ್ಷದಿಂದ ಅಂದ್ರೆ ಸರ್ ಈ ವರ್ಷದ ಸಿಗಾಕತ್ತೆ ಸರ್. ಫಸ್ಟ್ ಮೊದಲನೇ ಫಲ ತಗೊಂಡಿದ್ರಿ? ತಗೊಂಡಿವ್ ಸರ್. ಎಷ್ಟು ಕ್ವಿಂಟಲ್ ಬಂತು ಅಡಿಕೆ? ಒಂದ್ 5-6 ಕ್ವಿಂಟಲ್ ಬಂದಾಗ ತೋರ್ ಸರ್. ಈಗ 5-6 ಕ್ವಿಂಟಲ್ಗೆ ಎಷ್ಟು ಆದಾಯ ಆಯ್ತು? ಈಗ 600 ರೂಪಾಯಿ ಕ್ವಿಂಟಲ್ ಹಾಕ್ಯಾರ ಸರ್. 600 ರೂಪಾಯಿಗೆ ಕ್ವಿಂಟಲ್ ಕ್ವಿಂಟಲ್ ಸರ್. ಒಂದು 30-40 ಸಾವಿರ ರೂಪಾಯಿ ನಿಮಗೆ ಸಿಕ್ಕಿದೆ. ಆಗಿದೆ. ಎಲ್ಲಿ ಮಾರ್ತೀರಿ ನೀವು? ಅದು ನಮ್ಮ ಮಳೆಯ ಮತ್ತೆ ಅವ್ರಿಗೆಲ್ಲ ಹೋಗ್ಬಿಟ್ ಸರ್. ನಮ್ಮ ಮಳೆ ಅವ್ರ ಬಂದು ನಮ್ ಕಟ ಮಾಡ್ಕೊಂಡ್ ಅವ್ರ ಕಡೆಗೆ ಹೋಯ್ತಾರ ಸರ್. ಅವರೇ ಖರೀದಿ ಮಾಡ್ಬಿಡ್ತಾರೆ? ಅವ್ರ ಖರೀದಿ ಮಾಡ್ತಾರೆ. ಕ್ಯಾಶ್ ಕೊಟ್ಟು ಹೋಗ್ಬಿಡ್ತಾರೆ? ಕೊಡ್ತಾರೆ ಸರ್. ಈಗ ಈ ನಿಮ್ಮ ಭಾಗದ ಭೂಮಿ ಪರಿಸರ ಹವಾಮಾನ ಇದಕ್ಕೆ ನೋಡಿದ್ರೆ ಅಡಿಕೆ ಸೂಕ್ತವಾಗಿ ಬರ್ತದ? ಬರ್ತದೆ ಸರ್. ಅದ ಸರ್ ನಮ್ಗೆಲ್ಲ ಕೋಟ ಮಾಡಿ ಸರ್. ನನ್ನ ಮಗಳ ಕೊಟ್ಟಾಗ ನನ್ನ ಅಯ್ಯ ನನ್ನ ಮಕ್ಕಳ ಮಳೆಯ ಎಲ್ಲ ಹಾಕ್ಬಿಡ್ರಿ ಮಮ್ಮ, ಮತ್ತೆ ಹಾಕಿದ್ರೆ ಬೇಸಾಗ್ತೈತೆ ಅಂತ. ಇಲ್ಲ ಬಿಡಪ್ಪ, ಇಲ್ಲಿ ನಮ್ ಕಡೆ ಜನ ಇದು ಬಿಸಿಲಿನ ವಾತಾವರಣ, ಭೂಮಿ ವಾತಾವರಣ, ನೀರಿನ ವಾತಾವರಣ, ಗಾಳಿ ವಾತಾವರಣ ಮೂಲಕ ಬರೋದಲ್ಲ ಇಲ್ಲ ಅಂತ ಅಂತಾರ ಅಂತ ನಾನು. ಅವಾಗಿದ್ದು ಸುಮ್ಮನೆ ಹಂಗ ಮತ್ತೆ ಇದು ಮಾಡ್ಸಾರ. ಆಮೇಲೆ ನನ್ನ ಮಕ್ಳು ಕೂಡ ಸ್ವಲ್ಪ ಹಿಂಗ ಎಲ್ಲ ಇದು ಮಾಡಿಸ ಅಲಗೆಲ್ಲ ಮಾಡಿ ಕೈ ಬಿಟ್ಟು ಬಿಟ್ರಲ್ ಸರ್. ಅದಕ್ಕಾಗಿ ಮತ್ತೆ ಈಗ ನಮ್ಮ ಮತ್ತೆ ನಮ್ಮ ಅವನವ್ರ ವಯಸ್ಸು ಹೋಗ್ಬಿಡ್ರು, ಮತ್ತೆ ನಮ್ಮ ಮಳೆ ಅಂದ್ರೆ ಕೈ ಬಿಟ್ಟು ಹೋಗ್ಬಿಟ್ರು, ಮತ್ತೆ ಹಿಂಗ್ ಮಾಡಿದ್ ನಡೆದಲ್ಲ ಅಂತಂದು ಆಗಿ ತಂದು ಹಾಕಿ ಹೋದ್ ಸರ್. ನಮ್ಮ ಮಳೆ ಮಗಳು ಅವ್ರ ಮನೆಯ ಬೆಳಕನ್ನ ಮಾಡ್ಲಿಕ್ಕೆ ಹೋದ್ಲು. ಹೌದ್ ಸರ್. ಆದ್ರೆ ಅಳಿಯ ನಿಮ್ಮ ಮನೆಯ ಬೆಳಕನ್ನ ಮಾಡುದು? ಮಾಡಕ್ ಬಂದ್ರು ಸರ್. ಮಕ್ಳು ಹಂಗ ಮಾಡ್ಬಿಟ್ರು ಸರ್. ಅಳಿಯ ನಮ್ ಮತ್ತೆ ಅಳಿಯನಿಗೆ ಮಾವನ ಮೇಲೆ ತುಂಬಾ ಪ್ರೀತಿ ಬಂದ್ರು, ಕಾಳಜಿ ಜಾಸ್ತಿ ಇದೆ ಅಂದ್ರೆ ಅಂತ ಅಳಿಯನ್ ಪಡ್ಕೊಳಕ್ಕೆ ಲಕ್ಕಿ ನೀವು. ಲಕ್ಕಿ ಸರ್. ಮತ್ತೆ ನಾ ಯಾರು ದೊಡ್ಡ ಮಾಡಿದ ಪುಣ್ಯ ಸರ್ ಅದೇ. ಅವ್ರಲ್ಲಿದ್ದ ಅಂತ ಅಡಿಕೆ ತೋಟ ಸರ್ ನಮ್ದು. ಹೌದಾ? ಹೌದ್ ಸರ್. ಈಗ ನಿಮ್ಗೆ ಅಳಿಯ ಅಡಿಕೆ ತೋಟ ಮಾಡಿರಿ, ಅಡಿಕೆ ಬೆಳೀರಿ ಅಂತ ಹೇಳಿದ್ರೇನು ನಿಜ? ಇಲ್ಲಿಯ ಜನ ನಿಮ್ಮನ್ಗೆ ಯಾವ ರೀತಿ ಸಹಕರಿಸ್ತಿದ್ರು, ಯಾವ ರೀತಿ ನೋಡ್ತಾ ಇದ್ರು, ಏನ್ ಅನ್ಸ್ತಾ ಇತ್ತು? ಅದ ಸರ್ ತಂದಾಗಿ ಹಾಕಿದಾಗ ಅವಾಗ ಎಲ್ಲರೂ ಹೇಳಿದ್ರು ಸರ್ ಹೊಡಿಬಿಟ್ ನಮ್ಮ ಅಣ್ಣನ ಅಂದ. ಆಗಿ ತಂದ ಹಾಕಿಬಿಟ್ಟು ಈಗ ನೋಡಿದ್ರಿ ಯಾವಾಗ ಆಗ್ಬೇಕು ಯಾವಾಗಿಲ್ಲ. ಇಲ್ಲಿ ನಮ್ ಭೂಮಿಗೆ ನಮ್ ನೀರಿಗೆ ಬರ್ತಾವಿಲ್ಲ, ಜನ ನೋಡ್ರಿ ಹಂಗ ಅಂತಾರ, ನೀನ್ ಹಂಗ ತಂದ ಹಾಕ್ಬಿಡಿಲ್ಲ ಅಂತ ಅಂದ. ಹ್ಞೂ ಸರ್. ಏನಪ್ಪ ನಮ್ಮ ಆದಷ್ಟು ಬಿಡಪ್ಪ, ನಮ್ಮ ಮಳೆ ಬರೋ ಮತ್ತೆ ತಿನ್ನೋದ್ನಪ್ಪ ಅಂದ್ರೆ ಫಲ ಬೇಸ್ಬಿಡ್ತೈತೆ. ಇಲ್ಲದ್ರಲ್ಲ ಮತ್ತೆ ಮಾಡಂತ ಮಾಡಕ್ ಮಾಡ್ತೀವ ಅಂತಂದ್ ಹಾಕಿವಿ ಸರ್. ಈಗ ನಮ್ಮ ಅಣ್ಣನ ಏ ನೀನ ಪುಣ್ಯ ತಾಯ್ಬಿಟ್ಟು ಈಗ ನಾನ ನೋಡಪ್ಪ ನಾನು 7 ಜನ ದೊಡ್ಡ ಆಗ್ಬಿಟ್ಟ ನಮ್ಮ ಅಣ್ಣನ ಸರ್. ಹ್ಮ್ ಯಾಪಾರ ಅಡಿಕೆ ಸೋಸಿ ಬೆಳೆಸ್ಬಿಟ್ಟಿಲ್ಲ ಏನೇನ ಅಂತ. ಈಗ ಚೆನ್ನಾಗ್ ಬಂದ? ಬಾರಿ ಚೆನ್ನಾಗ್ ಬಂದ ಸರ್. ಎಷ್ಟು ಮಂದಿ ನೋಡ್ತಾರ, ಎಷ್ಟು ಮಂದಿ ಫೋಟೋ ತಕ್ಕಂತಾರ ಅದು ಗೊತ್ತಿಲ್ಲ ಸರ್. ಫಸ್ಟ್ ಸ್ಟಾರ್ಟಿಂಗ್ ನಂಗೆ ನಂದ ಸರ್ ಇಲ್ಲಿ ತೋಟ ಇಲ್ಲಿ ಇಲ್ಲಿ. ಬೇರೆ ಯಾರು ಬೆಳೆದಿಲ್ಲ? ಬೇರೆ ಯಾರು ಬೆಳೆದ ಸರ್ ಇನ್ನ ಈಗ ಹಾಕ್ಯಾರ ಸರ್. ಇನ್ನ ನಿಮ್ಮನ್ನ ನೋಡಿ ನಮ್ ನೋಡಿ 1-2 ವರ್ಷ ಆಗ್ಯಾವ ಸರ್. ಹಾಕ್ಯಾರ ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ನಂದ ಸರ್. ಈಗ ನಿಮ್ಗೆ ಈ ಭೂಮಿಗೆ ಈ ಗಾಳಿಗೆ ಈ ವಾತಾವರಣಕ್ಕೆ ಅಡಿಕೆ ಬೆಳೆ ಹೊಸದು, ಅದನ್ನ ಹೇಗ್ ನೋಡ್ಕೊಳ್ಬೇಕು, ಅದಕ್ಕೆ ಏನೆಲ್ಲ ಆರೈಕೆ ಮಾಡ್ಬೇಕು, ನೀವು ಏನೇನ್ ಮಾಡಿದ್ರಿ ಸ್ಟಾರ್ಟಿಂಗ್? ಅದು ಸ್ವಲ್ಪ ವಿವರವಾಗಿ ಹೇಳಿ. ಅದು ಪಸ್ಟಿಲ್ಲದ ಏನೋ ಆಗಿ ಹಾಕಿದ್ವಲ್ಲ ಸರ್. ಆಗಿ ಎಲ್ಲಿಂದ ತರಿಸ್ಕೊಂಡ್ರಿ? ಜಗಳೂರಿಂದ. ಎಷ್ಟು ಎಕರೆ? ಹಾಗೆ 1 ಎಕರೆಗೆ 650 ಕುಂತಾವ್ ಸರ್. 650 ಸಸಿ ಕೂತಿದೆ. ಏನ್ ರೇಟಿಗೆ ತಂದ್ರಿ? ಅದು ಒಂದ್ ಸರ್ 35 ರೂಪಾಯಿ ಸರ್ ಒಂದಾಗಿ. 35 ರೂಪಾಯಿ ಒಂದ್ ಸಸಿ. 650 ಸಸಿಗಳನ್ನ ತಂದ್ರಿ? 650 ಸಸಿ ತಂದು ಮತ್ತೆ ಹಚ್ಚಿದಾಗ್ಲಿದ್ದ ಮತ್ತೆ ನೀರು ಪಾರು ಸ್ವಲ್ಪ ಡ್ರಿಪ್ ಗಿಪ್ ನೋಡ್ಕೊಂಡು ಗಿಡ ಬೇಜ ವ್ಯಾಪಾರ ಮಾಡಪ್ಪ. ಈಗ ಒಂದು ಸಸಿಯನ್ನ ಎಷ್ಟು ಅಂತರದಲ್ಲಿ ನಾಟಿ ಮಾಡಿದ್ರಿ? ಈಗ ಒಂದ್ ಸಸಿಯಿಂದ ಸಸಿಗೆ ಎಷ್ಟು ಅಂತರ ಇರ್ಬೇಕು, ಅಗಲ ಎಷ್ಟಿರ್ಬೇಕು? ಈಗ ನಮ್ಮ ಇದು ವಾತಾವರಣ ಮತ್ತೆ ಬಿಸಿಲು ಸ್ವಲ್ಪ ಗಾಳಿ ಇದಲ್ಲ ಸರ್, 8.5 ಅಡಿ ಅಗಲ ಹಾಕ್ಯಾರ ಸರ್. 4-4.5 ಅಡಿ ಆಗಿ ಕುಂತ ಸರ್. ಆಗಿ ಒಂದ್ ಹೆಚ್ಚಿಗಿರ್ಲ ಅಂತ ಇದು ಮತ್ತೆ ವಾತಾವರಣ ನೋಡ್ರಿ ಗೊತ್ತಾಗಲ್ಲ ಅಂತ ಅಂದ. 9-9 ಮಾಡ್ತಾರ ಸರ್. ನಮ್ಮ ಮಳೆ ಒಪ್ಪಲ್ ಸರ್ ಅದು. ಬೇಡ ಹಂಗ್ ಮಾಡೋದ್ ಬೇಡ, 8.5 ಮಾಡೋಣ, 4.5 ಈ ಆಗಿ ಇಡೋಣ ಅಂತ ಅಂದ್ ಮಾಡ್ಯಾರ ಸರ್. ಸೊ 650 ಸಸಿ ಕೂತಿದ್ವು. ಹ್ಞೂ ಸರ್ ಕೂತ. ಈಗ ನಾಟಿ ಮಾಡಿದ್ಮೇಲೆ ಸಸಿಯನ್ನು ತಂದು ಹಚ್ಚಿದ ಮೇಲೆ ಅವುಗಳಿಗೆ ನೀರು ಗೊಬ್ಬರ ಯಾವ ರೀತಿಯ ಗೊಬ್ಬರಗಳನ್ನ ಕೊಟ್ರಿ? ಅದು ಸ್ಟಾರ್ಟಿನಾಗ ನೋಡಿ ಸರ್ ಆಗಿ ತಂದು ಹಾಕಿದ್ವ ಸರ್. ಆಗಿ ತಂದು ಹಾಕಿದ್ಮೇಲೆ ಒಂದು 5-6 ತಿಂಗಳು ಕುರಿ ಗೊಬ್ಬರ ತಂದ್ವಿ ಸರ್. ಕುರಿ ಗೊಬ್ಬರ ಹಾಕಿದ್ವಿ ಸರ್. ಕುರಿ ಗೊಬ್ಬರ ಹಾಕ್ಯಂದು ಮತ್ತೆ ಅದಕ್ಕೆ ಗಿಡದಳ್ದು ಪಳದ ಎಲ್ಲ ಕಳೆ ಕಾಸಿಗೆ ಹುಲ್ಲೆಲ್ಲ ವಾಣ ಮಾಡ್ಕೊಂಡು ಆಗಿ ಚಂದಾಗಿ ಇದು ಮಾಡ್ಕೊಂಡ್ವಿ ಸರ್. ಆಗಿ ಹೊಲ್ದಂಗ್ ಮಾಡ್ಕೊಂಡ್ವಿ ಸರ್. ಆಮೇಲೆ ಸರ್ಕಾರ ಗೊಬ್ಬರ ಏನಿಲ್ಲ ಸರ್. ಅದಕ್ಕೆ ಸರ್ಕಾರ ಗೊಬ್ಬರ ಯಾವುದೇ ರಾಸಾಯನಿಕ ಗೊಬ್ಬರಗಳು ಇಲ್ಲ ಇಲ್ಲ ಸರ್. ಯಾವ ಗೊಬ್ಬರ ಕೊಡ್ತೀರಿ? ಕುರಿ ಗೊಬ್ಬರ ಕೊಡ್ತೀವಿ ಸರ್, ಆಮೇಲೆ ದನ ಗೊಬ್ಬರ ಕೊಡ್ತೀವಿ ಸರ್, ಆಮೇಲೆ ಕೋಳಿ ಗೊಬ್ಬರ ಹಾಕಂದ್ರೆ ಸರ್ ನಾವಿನ್ನ ಹಾಕಿಲ್ಲ ಸರ್. ಅದು ಕುರಿ ಗೊಬ್ಬರ ಎಲ್ಲಿ ತರಿಸ್ಕೊಂಡ್ರಿ? ಇಲ್ಲ ನಮ್ಮೂರಾಗ ತಂದ್ರಿ ಸರ್. ಸಿಗುತ್ತೆ ಸರ್, ಕುರಿಗಳ ಕುರಿ ಅದ ಸರ್ ನಮ್ಮೂರಾಗ, ಕುರಿ ಗೊಬ್ಬರ ಒಂದೆರಡು ಟ್ರಿಪ್ ತರ್ತೀವಿ ಸರ್. ಹೇಗೆ ಅದನ್ನ ಹಾಕೋದು? ಅದು ಅದ ಒಂದು ಸಸಿಗೆ ಒಂದು ಎರಡೆರಡು ಪುಟ್ಟಿ ಮೂರು ಮೂರು ಪುಟ್ಟಿ ಹಾಕ್ಯಂತ ಹೋಗ್ತೀವಿ ಸರ್ ಗುಂಡಿಗೆ. ಗುಂಡಿಗೆ ಎಷ್ಟು ತಿಂಗಳಿಗೆ ಒಂದ್ಸಲ ಕೊಡ್ಬೇಕಂಗೆ? ಅದು ಒಂದು ನಾಲ್ಕೈದು ತಿಂಗಳು, ನಾಲ್ಕೈದು ತಿಂಗಳು ಕೊಟ್ಕೊಂತ ಹೋಗ್ತೀವಿ ಸರ್. ನೀರಿನ ಸೌಲಭ್ಯ ಹೇಗಿದೆ? ನೀರನ್ನ ಯಾವಾಗ ಹೋಗಿ ಕೊಡ್ಬೇಕು? ನೀರ ನಾವು ಡ್ರಿಪ್ ಮಾಡಿದ್ವಿ ಸರ್, ಡ್ರಿಪ್ ಮಾಡಿ ಡ್ರಿಪ್ಗೆ ನಾಲ್ಕೈದು ದಿನ ನಾಲ್ಕೈದು ದಿನ ಕಾಂಗ ಬಿಡೋದ ಬಿಟ್ಟು ಬಿಟ್ಟು ಬಿಟ್ಟು ಇದು ಮಾಡಿ ಸರ್. ಹನಿ ನೀರಾವರಿ ಇದ್ರೆ ಒಳ್ಳೇದು. ಒಳ್ಳೇ ಸರ್, ಹನಿ ನೀರು ಕೂಡ ಅದ ಸರ್ ಅಲ್ಲಿದ್ದ. ಆಮೇಲೆ ದೊಡ್ಡ ನೀರು ಸರ್ ನಮ್ದು, ಆ ನೀರು ಕೂಡ ಮ್ಯಾಲ್ ಬಿಟ್ಟು ಬೇಡ, ತುಂಬಾ ಒಲ್ತು ಹೋಗ ಸರ್ ಹಂಗ ಕೂಡ ಮಾಡಿ ನೀರು ಗಿಡ ಇದಾಗ್ಬಿಡ್ರ ಅಂತ ನಮ್ಮ ಮಳೆ ಹೇಳಿದ್ನಿ ಸರ್. ನೀರು ಬೇಸೈತ್ ಮಾಮ ಮ್ಯಾಲ್ ಕೂಡ ಬಿಡ್ರ ಅಂದ ಮ್ಯಾಲ್ ಕೂಡ ಬಿಟ್ಟಿ ಸರ್. ಎಷ್ಟು ದಿನಕ್ಕೆ ಒಂದ್ಸಲ ನೀರು ಕೊಡ್ತೀರಿ? ಐದಾರು ದಿನಕ್ಕ ಕೊಡ್ತೀವಿ ಸರ್. ಬಿಸಿಲು ಐತಲ್ ಸರ್, ಐದಾರು ದಿನಕ್ಕ ಕೊಟ್ಟು ಬಿಡ್ತೀವಿ ಸರ್. ಐದರಿಂದ ಆರು ವರ್ಷ ಅವುಗಳನ್ನ ಕಾಪಾಡಬೇಕು. ಐದು ವರ್ಷದ ನಂತರನೇ ಫಲ ಕೊಡೋದು. ಐದು ವರ್ಷದಲ್ಲಿ ಗಿಡಗಳು ಬೆಳೆಯುವ ಅವಧಿ ಅದು. ನಿಮ್ಗಿನ್ನೂ ಬೇರೆ ಜಾಗ ಇರ್ತದೆ, ಅಲ್ಲಿ ಏನಾದ್ರೂ ಬೇರೆ ಬೆಳ್ಕೊಳ್ತಿದ್ರೆ ಸರ್? ಏನೇನ್ ಬೆಳಿತೀವಿ? ಮೆಕ್ಕೆಜೋಳ ಹಾಕಿವಿ ಸರ್, ಆಮೇಲೆ ಟೊಮಾಟೋ ಹಾಕಿವಿ ಸರ್, ಆಮೇಲೆ ರಾಗಿ ಹಾಕಿವಿ ಸರ್, ಅಲಸಂದೆ ಹಾಕಿನಿ ಸರ್. ನಾಲ್ಕೈದು ವರ್ಷ ಇವೆಲ್ಲ ತಗೊಂಡು ಮಾಡ್ತೀನಿ ಸರ್. ಈಗಲೂ ಅಡಿಕೆ ತೋಟದ ಮಧ್ಯೆ ಬೇರೆ ಬೆಳೆಗಳನ್ನು ಬೆಳಿಬಹುದು? ಬರ್ತಾವ ಸರ್, ಬರ್ತಾವ. ಈಗ ಟೊಮಾಟೋ ಹಚ್ಚಿ ನೋಡಿ ಸರ್, ಮೊನ್ನೆ ಒಂದ್ ಎರಡು ಸಾವಿರ ಆಗಿ ಹಚ್ಚಿನಿ ಸರ್. ಇದು ನೆರಳು ಐತಲ್ ಸರ್, ಬಿಸಿಲು ಕರಗದಲ್ಲ ಅಂತ ಒಂದ್ ಎರಡು ಸಾವಿರ ಬೇಸಿ ವಾಣ ಮಾಡ್ಕೊಂಡು ಆಗಿ ಹಚ್ಚಿನಿ ಸರ್, ಟೊಮಾಟೋ ಆಗಿ ಹಚ್ಚಿನಿ ಸರ್. ಬೇಸಿ ಹತ್ತಿ ಅಡಿಕೆ ತೋಟದ ಮಧ್ಯೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬಹುದು? ಬೆಳಿಬಹುದು ಸರ್, ಡಬಲ್ ಇನ್ಕಮ್ ಇದು. ಹೌದಾ ಸರ್, ಬೆಳಿಬಹುದು ಸರ್. ಈ ಟೊಮೊಟೊ ಎಲ್ಲ ಬೆಳಿತಿರಲ್ವಾ, ಎಲ್ಲಿ ಮಾರ್ಕೆಟ್ಗೆ ಎಲ್ಲಿ ಕೊಡ್ತೀರಿ ನೀವು? ಅದ ಸರ್, ಇಲ್ಲಿ ಅಗರಿ ಬಂಬಳಿ ಹೋಗ್ತದೆ ಸರ್, ಆಮೇಲೆ ನಮ್ಮೂರಾಗ ಈಗ ಶಾಂತಿ ಆಗತ್ತೆ ಸರ್, ರೈತರು ಐತಾರೆ, ಇಲ್ಲಿ ಕೂಡ ಇದಾಗ್ತದೆ ಸರ್, ಇಲ್ಲಿ ಖರ್ಚಾಗ್ಬಿಡ್ತದೆ, ಖರ್ಚಾಗ್ತದೆ. ಸೊ ನಿಮಗೆ ಈಗ ಯಾವುದು ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥದ್ದು? ಈ ಅಡಿಕೆ ತೋಟದ ಮಧ್ಯೆ ಬೆಳೆಯುವಂತ ಬೆಳೆಗಳಲ್ಲಿ ಯಾವುದು ಹೆಚ್ಚು ನಿಮ್ಮನ್ನ ಕೈ ಹಿಡಿತಾ ಇದೆ, ಲಾಭ ಕೊಡ್ತಾ ಇರತಕ್ಕಂಥ ಬೆಳೆ ಯಾವುದು? ತರಕಾರಿ ಮತ್ತೆ ಆಗ್ತಿವಲ್ ಸರ್, ತರಕಾರಿ ರೇಟ್ ಇದ್ರೆ ತರಕಾರಿ ಇದು ಮಾಡ್ತದೆ ಸರ್, ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ ಸರ್. ಆಮೇಲೆ ರಾಗಿ ಆಗಿ ರಾಗಿ ಹಾಕ್ತೀವಿ ಸರ್, ರಾಗಿನ ಬೇಸ್ಬಿಡ್ತಾವ ಸರ್. ರಾಗಿ ಈಗ ರೇಟ್ ಚೆನ್ನಾಗಿದೆಯಾ? ರಾಗಿ ಬೇಸೈತ್ ಸರ್. ಈಗ ಸಿರಿಧಾನ್ಯಗಳ ಮಧ್ಯೆ ಅದು ಒಂದು, ಅದಕ್ಕೂ ಬೇಡಿಕೆ ಇದೆ ಈಗ ಬೇಡಿಕೆ ಸರ್ ಮಾರ್ಕೆಟ್ ಅಲ್ಲಿ. ಈಗ 2800 3000 ಸರ್ ತಕ್ಕ ಬೆಲೆ ರೇಟ್. ನಿಮ್ಗೆ ದನಕರುಗಳಿಗೆ ಮೇವು ಸಿಗ್ತದೆ? ಮೇವು ಸಿಗ್ತದೆ ಸರ್. ಅಡಿಕೆ ಇಳುವರಿ ಅಂದ್ರೆ ಫಲ ಕೊಡ್ಲಿಕ್ಕೆ ಶುರು ಮಾಡಿದ್ದು ಯಾವಾಗ ನಿಮ್ಗೆ? ಆರು ವರ್ಷನ ಐದು ವರ್ಷದ ಮಧ್ಯನ? ಆರು ವರ್ಷ ಆದ್ಮೇಲೆ. ಆರು ವರ್ಷ ಆದ್ಮೇಲೆ ಸರ್ ಮಾಡಿದ್ದು. ಆದ್ರೆ ನಮ್ ಕಡೆಗೆ ಎಲ್ಲ ಇಲ್ಲಿ ಕಪ್ಪಕ್ಕ ಇದ್ದಾರೆಲ್ಲ ಏಳೆಂಟು ವರ್ಷಕ್ಕೆ ಫಲ ಕೊಡ್ದೈತೆ ಮಾಮ ಸಾಬ್, ಆರು ವರ್ಷಕ್ಕೆ ಫಲ ತಂದೆ ದೊಡ್ಡ ಇದು ಮಾಡಿ ಸಾಹಸ ಮಾಡಿ ಬೆಳ್ಸಂಬಿಡು ಸಸಿ ಅಂತ ಭಾರಿ ಹೆಚ್ಚು ಇದು ಮಾಡ್ತಾರ ಸರ್. ಆರು ವರ್ಷಕ್ಕೆ ಬಂತು? ಆರು ವರ್ಷಕ್ಕೆ ಬಂತು ಸರ್. ಈಗ ಚಂದ ಸರ್ ಗಿಡ ನೋಡಕ್ಕ. ವರ್ಷದಲ್ಲಿ ಎಷ್ಟು ಬಾರಿ ಕಟಾವ್ ಆಗ್ತದೆ? ವರ್ಷದಲ್ಲಿ ಒಂದು ಒಂದ ವರ್ಷ ಒಂದ್ಸಲ ಸರ್, ವರ್ಷಕ್ಕೊಮ್ಮೆ ಸರ್. ವರ್ಷಕ್ಕೊಂದ್ಸಲ ಒಂದ್ಸಲ. ಎಷ್ಟು ಕ್ವಿಂಟಲ್ ಬಂತು ಈ ಸಲ? ಇವಾಗ ನಾಲ್ಕು ಕ್ವಿಂಟಲ್ ಬಂದ ಸರ್. ಈಗ ಮುಂದಕ್ಕೈತಲ್ ಸರ್ ಪೂರ್ತಿ ಕುಂದಿರ್ತದೆ ಸರ್, ಗಿಡಗಳು ಅಷ್ಟು ಕಪ್ಪು ಇರ್ತದೆ ಸರ್. ಇನ್ನೂ ಜಾಸ್ತಿ ಇಳುವರಿ ಜಾಸ್ತಿ, ವರ್ಷಕ್ಕಿಂತ ವರ್ಷ ಇಳುವರಿ ಜಾಸ್ತಿ ತಕ್ಕಂತ ಹೋಗ್ತಾನೆ ಸರ್ ನಮ್ಮ ಹಳೆ ಹೇಳಿ ಸರ್. ಈಗ ನಾಲ್ಕು ಕ್ವಿಂಟಲ್ ಬಂದಿದೆ? ನಾಲ್ಕು ನಾಲ್ಕೈದು ಕ್ವಿಂಟಲ್ ಬಂದವ ಸರ್ ಅಲ್ಲೇ. ಮತ್ತೆ ಇನ್ನೊಂದ್ ವರ್ಷಕ್ಕೆ ಮತ್ತೆ ಜಾಸ್ತಿ ಜಾಸ್ತಿ ಬರ್ತದೆ ಸರ್, ವರ್ಷಕ್ಕಿಂತ ವರ್ಷ ಒಟ್ಟ ಇಳುವರಿ ಹೆಚ್ಚಿಗೆ ಹಾಕ್ಯಂತ ಹೋಗ್ತದೆ ಸರ್, ಕಮ್ಮಿ ಆಗಲ್ಲ ಸರ್. ಗಿಡ ದೊಡ್ಡವಾದಂಗಲ್ಲ, ಇಳುವರಿ ಜಾಸ್ತಿ ಬರ್ತದೆ ಸರ್. ಒಂಬಳೆ ಜಾಸ್ತಿ ಬಿಟ್ಟು ಇಳುವರಿ ಜಾಸ್ತಿ ಬರ್ತದೆ ಸರ್. ಈಗ ಮಾಬು ಸಾಬ್ ಅವ್ರಿಗೆ ರೈತರು ಬೇರೆ ನಿಮ್ಮ ಊರಿನ ಬೇರೆ ಬೇರೆ ಜನರೆಲ್ಲರೂ ಚೆನ್ನಾಗಿ ಮಾತಾಡ್ತಾರೆ? ಚೆನ್ನಾಗಿ ಮಾತಾಡ ಸರ್, ಮತ್ತೆ ಅದ್ರ ಬಗ್ಗೆ ನನ್ ಮತ್ತೆ ದೊಡ್ಡ ಇದು ಮಾಡ್ತಾರೆ ಸರ್. ಹೆಸರು ತಂದ್ಬಿಡ ಮಾಬು ಸಾಬ್, ನಾವ್ ಏನ ಅಂದಿವ ಅಂತ ಅಂದ್ ಎಲ್ಲಾರು ಫೋಟೋ ಮಾಡಿದಾರಲ್ಲ, ಈಗೆಲ್ಲ ನನ್ ತಗ ಬಂದು ಇಷ್ಟು ಇದು ಮಾಡ್ತದಾರ ಸರ್, ಭಾರಿ ಚಂದಾಗಿ ನೋಡ್ಬಿಟ್ರೆ ತೋಟ ಬಿಟ್ಟೋಗಿಲ್ಲ, ಕಟ್ಟುಬಡಿ ಬೆಳೆಸ ನೋಡ್ತಕ್ಕದ ಅಂತ. ಈಗ ನೋಡಿ, ನೀವು ಅಡಿಕೆ ಬೆಳೆ ಬೆಳೀತಾ ಇರೋದ್ರಿಂದ ಅದಕ್ಕೆ ಎಲ್ಲದೂ ರಾಸಾಯನಿಕ ಪದಾರ್ಥಗಳನ್ನೇನು ಕೊಡಲ್ಲ, ಅಂಗಡಿ ಗೊಬ್ಬರ ಆಗ್ಲಿ ಬೇರೆ ಔಷಧಗಳನ್ನಾಗ್ಲಿ ಏನು ಕೊಡೋದಿಲ್ಲ. ಮತ್ತೆ ಅದ್ರ ಮಧ್ಯದಲ್ಲಿ ಬೆಳೆಯುವ ಬೆಳೆಗಳು ಸಹಿತ ಸಾವಯವದಲ್ಲೇ ಬೆಳಿಬೇಕು. ಸೊ ಹಾಗಾಗಿ ನಿಮ್ಮಲ್ಲಿ ಸಾವಯವದಲ್ಲಿ ಬೆಳೆಯುವಂತ ಟೊಮೊಟೊ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇವೆಲ್ಲವೂ ಸಹಿತ ಒಳ್ಳೆಯ ಗುಣಮಟ್ಟದ ಬೆಳೆಗಳು ಈಗ. ಸೊ ನಿಮ್ಗೆ ಈ ತರ ನಾನು ಸಾವಯವದಲ್ಲಿ ಬೆಳೀತಾ ಇದ್ದೀನಿ, ಯಾವುದೇ ರಾಸಾಯನಿಕ ಪದಾರ್ಥಗಳನ್ನ ಕೊಡೋದಿಲ್ಲ ಅಂತ ಹೇಳಿ ನಿಮ್ಗೆ ಏನಾದ್ರೂ ನಿಮ್ಮ ಬೆಳೆಗಳಿಗೆ ಬೇರೆ ತರ ವಿಶೇಷ ಬೇಡಿಕೆ ಇದೆಯಾ? ಹೆಚ್ಚು ಬೆಲೆ ಸಿಗೋದಾಗ್ಲಿ, ಇಲ್ಲ ರಾಗಿ ಇಲ್ಲೆಲ್ಲ ಚೆನ್ನಾಗಿದೆಪ್ಪ ನಾನೇ ಖರೀದಿ ಮಾಡ್ತೀನಿ ಅಂತ ಈಗ ಮುಂದೆ ಬರೋರು ಈ ತರ ಏನಾರು ಇದೆಯಾ? ಅದ ಸರ್, ಅದ್ರ ಮಾತ್ರ ಅದು ನೋಡ್ತಾ ಇರ್ತಾರೆ ಸರ್. ಅವೆಲ್ಲ ಮತ್ತೆ ಈಗ ಎಣ್ಣೆ ಪಣ್ಣೆ ಏನು ಇದು ಮಾಡಲ್ಲ ಸರ್. ಈಗ ಮತ್ತೆಲ್ಲ ಇದು ಗೊಬ್ಬರಲಿದ್ದ ಮಾಡ್ತೀವಿ ಸರ್. ಈಗ ಸಾವಯವ ಗೊಬ್ಬರ ಅಂದ್ರೆ ಒಂದು ಕುರಿ ಗೊಬ್ಬರ ಕೊಡ್ತೀರಿ, ಮತ್ತೆ ಕೋಳಿ ಗೊಬ್ಬರ ಕೊಡ್ತೀರಿ, ಮತ್ತೆ ದನದ ಗೊಬ್ಬರ ಕೊಡ್ತೀರಿ, ಇದಲ್ಲದೆ ಬೇರೆ ಯಾವುದೇ ಅಂಗಡಿ ಗೊಬ್ಬರಗಳ ನೀವು ಹಾಕಲ್ಲ? ಇಲ್ಲ ಇಲ್ಲ ಸರ್, ಹಾಕಂಗಿಲ್ಲ ಸರ್. ಹಾಕಂಗಿಲ್ಲ, ಅಂಗಡಿ ಗೊಬ್ಬರ ಮಾತ್ರ ಟಚ್ ಮಾಡಂಗಿಲ್ಲ ಸರ್. ಸೊ ಹಾಗಾಗಿ ನಿಮ್ಮ ಹೊಲ ಎಲ್ಲದೂ ಫಲವತ್ತಾದ ಮಣ್ಣಿನಿಂದ ಕೂಡಿದೆ, ಆರೋಗ್ಯವಂತವಾಗಿರ್ತಕ್ಕಂಥ ಮಣ್ಣು. ಒಬ್ಬ ಕೃಷಿಕರಾಗಿ ನಿಮಗೆ ನಾನು ಇನ್ನೂ ಹೆಚ್ಚು ತರಬೇತಿ ತಗೊಳ್ಬೇಕು, ಇನ್ಯಾರು ಅಧಿಕಾರಿಗಳು ಏನಾದರೂ ಹೇಳಿದ್ರೆ ಕೇಳಬೇಕು, ಅಥವಾ ಎಲ್ಲೋ ಹೋಗಿ ನಾನು ನೋಡಬೇಕು ತಿಳ್ಕೊಬೇಕು ಅಂತ ಆಸೆ ಅನಿಸಿತ್ತ ನಿಮಗೆ? ಆಯ್ತು ಸರ್. ಎಲ್ಲಾದರೂ ಹೋಗಿದ್ರ? ಹೋಗಿವಿ ಸರ್. ಎಲ್ಲೆಲ್ಲಿ ಹೋಗಿದ್ರಿ? ಇಲ್ಲ ಈಗ ನಾವು ಹಾಕಿದ್ಮ್ಯಾಗ ಈಗ ಒಂದ್ ವರ್ಷದ ಮೇಲೆ ಅವ್ರು ಮೊದ್ಲ ಹಾಕಿದ್ರು ಸರ್ ಅಡಿಕೆ ತೋಟ. ಅವ್ರದ್ದು ನಮ್ಗ ಅವ್ರಿಗೆ ಬಹಳ ಇದಾಗಿ ಅವ್ರು ಒಪ್ಪಂದ ಮಾಡಿದ್ರು ಸರ್. ಅದು ಹೋಗಿ ನಾನು ನೋಡ್ಕೊಂಬಂದ್ ಸರ್. ಎಲ್ಲಿ? ಇಲ್ಲಿ ಉಪ್ನಗ್ನಳ್ಳಿ ಸರ್. ಮತ್ತೆ ನೀವೇ ಹೇಳಿದ್ರಿ ನಾನೇ ಮೊದ್ಲು ಈ ಭಾಗದಲ್ಲಿ ಅಡಿಕೆ ತೋಟ ಹಾಕಿದ್ದು ಅಂತ. ಅಲ್ಲ ಹಾಕಿವ ಸರ್, ಮತ್ತೆ ನಾನು ಹಾಕಿದ್ನಲ್ಲ ಅದಕ್ಕೆ ನಮ್ಗಿನ ಮೊದ್ಲು ಹಾಕ್ಯಾರ ಸರ್, ಅಷ್ಟು ಇದು ಅನುಭವ ಇದ್ದಲ್ಲ ಸರ್ ಅವ್ರು. ಈಗೆಲ್ಲ ನಮ್ಮ ತೋಟ ನೋಡ್ಕೊಂಡು ಹೋಗಿ ಎಲ್ಲ ವಾಣ ಮಾಡ್ಕೊಂಡು ಈಗ ಗೊಬ್ಬರ ಪೊಬ್ಬರ ಎಲ್ಲ ನಿಮ್ಗಿಂತ ಮೊದ್ಲು ಅವ್ರು ಹಾಕಿದ್ರು, ನಮ್ಗಿನ ಮೊದ್ಲು ಹಾಕ್ಯಾರ ಸರ್. ನೀವು ಅದನ್ನ ನೋಡಿದ್ರಿ? ಅದು ನೋಡಿದ್ ಸರ್. ನಿಮ್ಗೆ ಏನ್ ಅನಿಸ್ತಾ ಅವಾಗ? ಮತ್ತೆ ನಾವು ಅದಕ್ಕಿಂತ ಡಬಲ್ ಬೆಳೆಸ್ಬೇಕಂತ ನನಗೆ ಆಸೆ ಬಿಡುತ್ತೆ ಸರ್. ನನಗೆ ನೀವು ಅಡಿಕೆ ತೋಟ ಮಾಡೋದಕ್ಕಿಂತ ಮುಂಚೆ ನೋಡಿದ್ರು, ನೀವು ಮಾಡಿದ್ಮೇಲೆ ಹೋಗಿ ನೋಡಿದ್ರ? ಇಲ್ಲ ಸರ್, ನಾ ಮಾಡಿ ಮೇಲೆ ನೋಡಿದ್ನ. ಅವ್ರು ಹೇಗೆ ಆರೈಕೆ ಮಾಡ್ತಾರೆ, ಏನೇನು ಕೊಡ್ತಾರೆ ಅಂತ ನೋಡಿ. ಅವ್ರು ಕೂಡ ಬಂದು ಒಂದ್ ಎರಡ್ ಮೂರ್ ಸಾರಿ ಬಂದು ಬರ್ತಾರೆ ನನ್ನ ತೋಟದಾಗ. ಅದೆಲ್ಲ ಕೇಳ್ಕೊಂಡು ಬರ್ತಾರೆ ನನಗೆ ಯಾವ ತರ ಹೆಂಗ್ ಮಾಡ್ತೀರಿ ಹೆಂಗಿಲ್ಲ ಅಂತಂದ್ರೆ. ಹಿಂಗಿಂಗಪ್ಪ ಅಂದ್ರೆ ಅವ್ರಿಗಿಂತ ನಿಮ್ಮ ಬೆಳೆ ಚೆನ್ನಾಗಿದೆ ಅಂತನ? ಬೆಳೆ ಬೇಸೆ ಸರ್. ಸೊ ಅವರು ನಿಮ್ಮನ್ನು ಬಂದು ವಿಚಾರಿಸೋದು ನೋಡಿ. ಈಗ ಮುಂದೆ ಹೇಗೆ ಮಾಬುಸಾಬ್ರೆ ನಿಮ್ಮ ಕೃಷಿಯಲ್ಲಿ ಅಡಿಕೆ ಬೆಳೆಗಾರರಾಗಿ ನೀವು ಈ ಭಾಗದಲ್ಲಿ ಗುರುತಿಸ್ಕೊಂಡಿದ್ದೀರಿ, ಮುಂದೆ ಹೆಂಗೆ ಕನಸುಗಳು ನಿಮ್ಮ ಕೃಷಿ ಒಳಗಡೆಗೆ, ಮುಂದೆ ಏನೇನು ಮಾಡಬೇಕು ಹೇಗೆ? ಅದ ಸರ್, ಮತ್ತೆ ಈಗ ಎಲ್ಲ ಮತ್ತೆ ಈಗ ನಮ್ಮವ್ರೀಗ ಈಗ ನಮ್ಮ ಆಳಿದ್ರ ಅವರೆಲ್ಲ ಕೇಳ್ತಾರೆ ಸರ್, ಎಲ್ಲ ಮಾಡ್ಕೊಂಡು ಬರಪ್ಪ ಚೆನ್ನಾಗೈತಿ, ಈಗ ಆಳು ಒಳಿನ ಕಾಲಾಗ ಸಾಯದಾಗಲ್ಲ, ಒಂದ್ ನಾಲ್ಕೈದು ವರ್ಷ ಆದ್ರೆ ಏನು ಬೆಳೆಸಿದಪ್ಪ ಅಂದ್ರೆ ಬಾರಿ ಚಂದ ಕೆಲಸ ಇದೆ. ಅಡಿಕೆ ತೋಟಕ್ಕೆ ಆಳುಗಳು ಬೇಕಾಗಿಲ್ಲ? ಇಲ್ಲ ಸರ್. ಕಟಾವ್ ಗಿಟಾವ್ ಮಾಡೋದಿಲ್ಲ? ಹೇಗೆ ಯಾರು ಮಾಡ್ತಾರೆ? ನಾವು ಮಾಡ್ತೀವಿ ಸರ್. ನೀವು ಜಾಸ್ತಿ ಬಂದಂಗೆಲ್ಲ ಬಂದು ಅವ್ರು ನೋಡ್ಕೊಂಡು ಅಡಿಕೆದಾರು ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾರೆ, ಅವರೇ ತಗೊಂಡೋಗಿ ಬಿಡ್ತಾರೆ. ಒಂದ್ ರೀತಿಯಿಂದ ನಿಮ್ಗೆ ಅಡಿಕೆ ತೋಟ ಮಾಡಿರೋದ್ರಿಂದ ಆರ್ಥಿಕವಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರಿ ಹಣಕಾಸಿನ ದೃಷ್ಟಿಯಿಂದ. ಈಗ ಸಾಲ ಸೋಲಗಳು ಇಲ್ಲ ಮೈ ಮೇಲೆ? ಇಲ್ಲ ಸ್ವಲ್ಪ ಅದ ಸರ್, ಮತ್ತೆ ಮಾಡ್ಕೊಂತ ಹೋಗ್ತೀವಿ ಸರ್. ಮಕ್ಕಳು ಮಾಡಿದ ತಪ್ಪಿಗೆ ಏನಿಲ್ಲ, ಆದ್ರೆ ಧೈರ್ಯ ಬರ್ತದೆ ಸರ್. ಅಡಿಕೆ ತೋಟ ಬಂದಾಗಲಿಂದ ಸ್ವಲ್ಪ ಧೈರ್ಯ ಬಂದಿದೆ. ಎಷ್ಟೇ ಏನೇ ಸಾಲ ಇದ್ರು ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಮುಕ್ತ ಆಗ್ಬಿಡಕ್ಕೆ ಬೇಸಿರ್ಬೇಕಂತ ಧೈರ್ಯ ಅಂತ ಐತಿ. ಒಳ್ಳೇದು ಮಹಬೂಬ್ ಸಾಬ್ ಅವರೇ, ನಿಮ್ಮ ಉತ್ಸಾಹದ ಮಾತುಗಳನ್ನು ಕೇಳಿ ಖುಷಿ ಆಯ್ತು. ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಮ್ಮ ರೈತರು ನಿಮ್ಮ ಮಾತುಗಳನ್ನು ಕೇಳಿ ಅವರು ಖುಷಿಪಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗ್ರಾಮಾಂತರಂಗದಲ್ಲಿ ಅಡಿಕೆ ಕೃಷಿ ಅನುಭವ ಕುರಿತು ಶ್ರೀ ಮಾಬೂಬ್ ಸಾಬ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳಿ ವಿವಿಧ ಗಾಯಕರ ಸ್ವರಗಳಲ್ಲಿರುವಂತಹ ಕೃಷಿ ಗೀತೆಗಳನ್ನು. ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ

ಸರಿದು